ಯನ್ನ ಹೋಗಿ ಮತ್ತೇನ್ ಗೈದಳೆಂಬುದ ಮುಖಕ್ಕೆ ತೆಗೆದು ನೆಲೆ ನಿಂತಿರೆ ಮರ ನಡಿಯೋ ಪಾಂತವ ಕದಿ ಕಳ ನಗುದೊಳ ಬಗ್ಗನು ನಂತರ ಕವಿ ಬಲವ ತಳಿಮುತ ಬೆಳುವೆಯ ಬೂದಿಯ ದಶಾನನ ಬರಿದೆ ಕೆಟ್ಟನಲ ಈ ಕುಮಾರರ ಗೆಲ್ಲುವವರ ಈ ಕುಮಾರರ ಗೆಲ್ಲುವವರ ಮೂರು ಲೋಕದಲ್ಲಿ ನಾ ಕಾಣೆ ಹರ ಹರ ಲೋಕ ಕಂಟಕ ಶಿಕ್ಷಕರು ಇವರೆನುತ್ತ ಬೆರಗಾದ ನಿದ್ರೆಯಿಂದಿರ್ಪರ ಹೊದ್ದಿದ ಮಾಯದಿ ಬುದ್ಧಿಗಿನ ಕಂಕುಳೊಳಿಡುತ್ತಾಗ ನಿರ್ಧರಿಸಿದ ಓಲ್ ಒಯ್ದು ಸೆರೆಯೊಳಿಟ್ಟ ನಿರ್ಧರಿಸಿದ ಓಲ್ ಒಯ್ದು ಸೆರೆಯೊಳಿಟ್ಟ ನಿದ್ರೆ ತಿಳಿಯದೋಲ್ ಕಳ ಮತ್ತ ನಳಿನಾಪ್ತನುದಯಕ್ಕೆ ಬರೆ ಸಮಯವು ಗಳಿಗೆ ನಾಲ್ಕಹುದೆಂದೊರಗಿದನು ತಿಳಿಯದಾತನ ಸತಿ ಪರಿಗಿಸಿ ನರರನು ಚೆಲುವರೆನು ದಸೌಧದಿ ತಾನು ಆ ಸಮಯದೊಳೆ ಜರ್ದು ವಿಭೀಷಣ ರಘುರಾಮನ ನಾಮವನ್ನು ಧ್ಯಾನಿಸುತ್ತ ಕೀಶಬಲವನೆಬ್ಬಿಸೆ ವಾಣೀಷಜನು ರಾಮನ ಮಂಚ ಕಾಣದೆ ನುಡಿದವು ಭೂಪ ನಿನ್ನೇನಾದರೂ ಭೂಪ ನಿನ್ನೇನಾದರೂ ಹಾ ಹಾ ಪವನ ಸುತನೆಲ್ಲಿಗೈದಿಗ ಈ ಪರಿಯ ಚೋದ್ಯಗಳಿದೆನೆಂದೆನುತ ಬೆರಗಿನಲಿ ಏನಯ್ಯ ಪವನ ಸುತ ಮೌನದೊಳಗಿರ್ಬೆಯ ಭಾನು ವಂಶಜರಲ್ಲಿ ಬೇಳು ನೀನು ರಚಿಸಿದ ಕೋಟೆ ಏನಾದುದರೊಳಗೆ ದಾನವರಿಗೊಳ ಕಳ್ಳನನು ಯ ವಿಭೀಷಣನ ಮತದೊಳ ಕಲ್ಲಿದರು ನವಾದೇವಟು ಮಠದಲ್ಲಿ ನಾಲ್ವರು ಈ ಜಗತ್ರಯದಲ್ಲಿ ಚರಿಸುವ ಸಕಲ ಜೀವಿಗಳಂತೆ ರೂಪಾಂತೂ ಬಲ್ಲಿದದ್ಭುತ ತೋರುವೆವು ಪುಸಿಯಲ್ಲದಿಟ ಭೂಮಿಪಾಲರೀರ್ವರ ಪುಸಿಯಲ್ಲದಿಟ ಭೂಪಾಲರೀರ್ವರ ಖುಲ್ಲ ಮೈರಾವಣನು ಮಮ ರೂಪಿನಲ್ಲಿ ಕೊಂಡೊಯ್ದ ಸುರವೈರಿ ಮೈರಾವಣನ ತಂಗಿ ಗುಣವಂತೆ ಬೆಳಗಾವಿ

ಈಗ ಕೇಳಿ ಬಿ ಕೆ ಸುಮಿತ್ರಾ ಅವರು ಹಾಡಿರುವ ಗೀತೆ ಚೆಲುವು ನೋಡಿ.